फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। प्रधानमंत्री किसान मानधन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जनसेवा केंद्र में जाएं और अपना निशुल्क नामांकन कराएं। प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಔಷಧಿ ಸಸ್ಯಗಳ ಪಾಲನೆ ಈ ಕುರಿತು ಶ್ರೀ ಗಣೇಶ್ ಗೌಡ ಹೆಚ್ ಅವರೊಂದಿಗಿನ ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹೂವಿನ ಅಡಗಲಿಯ ಗಣೇಶ್ ಗೌಡ ಎಂಬುವರಿದ್ದಾರೆ. ಅವರ ವಿಶೇಷತೆ ಅಂದರೆ ಔಷಧೀಯ ಸಸ್ಯಗಳ ಪಾಲನೆ. ಯಾಕೆ ಗೌಡರಿಗೆ ಈ ಔಷಧೀಯ ಸಸ್ಯಗಳ ಬಗ್ಗೆ ಆಸಕ್ತಿ ಮೂಡ್ತು ಅನ್ನೋದ್ರ ಬಗ್ಗೆ ಅವ್ರ ಜೊತೆನೆ ಅವರ ವಿಚಾರಗಳನ್ನು ಹಂಚಿಕೊಳ್ಳೋಣ. ಗಣೇಶ್ ಗೌಡ್ರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಯಾವಾಗಿನಿಂದ ಅನಿಸ್ತು ಈ ಔಷಧೀಯ ಸಸ್ಯಗಳನ್ನು ಬೆಳಿಬೇಕು ಅಂತ? ಒಂದು 3 ವರ್ಷದಿಂದ ಸರ್. ಬೇಸಾಯನ ಬೇರೆ ಇದರಿಂದ ಮಾಡಬೇಕನ್ನೋ ಒಂದು ಉದ್ದೇಶಕ್ಕೆ ಔಷಧೀಯ ಸಸ್ಯಗಳನ್ನ ಮಾಡಬೇಕನ್ಸಿತ್ತು ಸರ್. ಆ ಮುಂಚೆ ಏನು ಮಾಡ್ತಿದ್ರಿ? ಮೆಕ್ಕೆಜೋಳ, ಈ ಬೇರೆ ಬೇರೆ ಬೆಳೆ, ಸೂರ್ಯಕಾಂತಿ, ಶೇಂಗಾ ಎಲ್ಲ ಬೆಳೆದಿದ್ದೀನಿ ಸರ್. ಸೊ ಸಾಮಾನ್ಯ ರೈತರು ಏನೇನು ಮಾಡ್ತಾರೆ ಅದೇ ಥರ ನೀವು ಮಾಡ್ಕೋತಾ ಬಂದ್ರಿ. ಆದರೆ ಔಷಧೀಯ ಸಸ್ಯಗಳನ್ನ ಬೆಳಿಬೇಕು ಅಂತ ಅನಿಸ್ತು ನಿಮ್ಗೆ? ಯಾಕಂದ್ರೆ ಏನಾದ್ರೂ ಬದಲಾವಣೆ ತರಬೇಕು, ಹೊಸದನ್ನ ಮಾಡ್ಬೇಕು ಅಂತ ಅಂದ್ರೆ ಸರ್, ಅದರಲ್ಲಿ ಲಾಭಾಂಶ ಕಡಿಮೆ ಇತ್ತು ಸರ್. ಈ ಬೇರೆ ಬೆಳೆಗಳೆಲ್ಲ ಲಾಭಾಂಶ ಕಡಿಮೆ. ಇದರಲ್ಲಿ ಏನು ಸರ್ ಅಂದ್ರೆ, ನನಗೆ ಹೇಳ್ತಾ ಇದ್ರು ಸರ್, ಕೆಲವೊಂದು ಕಂಪ್ನಿಗಳು ಹೇಳ್ತಾ ಇದ್ವು ಈ ಔಷಧೀಯ ಸಸ್ಯಗಳಲ್ಲಿ ಈ ತರ ಲಾಭ ಇದೆ ಅಂತಂದೇಳಿ. ಅವರು ಹೇಳಿದ್ರು 100 ಕ್ಕೆ 100 ಸತ್ಯ ಸರ್. ಅವ್ರು ಏನು ಒಂದು ಎಕರೆಗೆ 1 ಲಕ್ಷ ತೆಗಿಬಹುದು ಅಂತ ಹೇಳ್ತಾರೆ ಸರ್. 1 ಲಕ್ಷನೂ ಬಂದಿದೆ, 1 ಲಕ್ಷಕ್ಕಿಂತ ಹೆಚ್ಚಿಗೆನೂ ಬರ್ತಾ ಇದೆ ಸರ್. ಮೊದಲು ನನ್ನ ಭೂಮಿನ ನಾನು ಔಷಧಿ ಸಸ್ಯಗಳು ತೊಡಸ್ಕೊಂಡೆ ಸರ್. ನಂದು 3 ಎಕರೆ ಭೂಮಿ. ಈಗ ಒಂದು 2 ವರ್ಷದಿಂದ ಸುಮಾರು ಒಂದು 20 ಎಕರೆ ನಾನು ಲೀಸ್ನಲ್ಲಿ ಹಿಡ್ಕೊಂಡೆ ಔಷಧಿ ಸಸ್ಯಗಳನ್ನ ಬೆಳೀತಾ ಇದ್ದೀನಿ ಸರ್. ಆಮೇಲೆ ಈಗ ನಮ್ಮ ಟ್ರಸ್ಟು, ಸಮಾಜಮುಖಿ ಟ್ರಸ್ಟ್ ಅಂತಂದೇಳಿ, ನಮ್ಮಲ್ಲಿಂದ ಅವರು ಆಕರ್ಷಿತರಾಗಿ, ನಮ್ಮ ವೀಣಕ್ಕ ಸುಮಕ್ಕ ಅಂತಂದೇಳಿ ಅವರು ಸಮಾಜಮುಖಿ ಟ್ರಸ್ಟ್ ಸಾವಯವ ಕೃಷಿ ಸಂಬಂಧಪಟ್ಟಂಗೆ ಒಂದು ಟ್ರಸ್ಟ್ ಪ್ರಾರಂಭ ಮಾಡಿದ್ರು ಸರ್. ಈಗ ನನ್ನ ದೃಷ್ಟಿಕೋನದಿಂದ ಅವರು ಯೋಚನೆ ಮಾಡಿ ಅವರು ಈಗ ಅದನ್ನು ಬೆಳೀತಾ ಇದ್ದಾರೆ ಸರ್. ಅವ್ರ ಹೊಲಗಳಲ್ಲಿ ನಾವೇ ಮಾಡ್ತಾ ಇದ್ದೀವಿ ಕೆಲಸ. ಗಣೇಶ್ ಕೇಳ್ರೆ, ಈಗ ಈ ಔಷಧೀಯ ಸಸ್ಯಗಳು ಅಂತಂದ್ರೆ ಇದನ್ನ ಬೆಳಿಬೇಕು ಅಂತಂದ್ರೆ ನೀವು ಸಾಕಷ್ಟು ಪೂರ್ವ ತಯಾರಿ ಮಾಡ್ಕೋಬೇಕಾಗತ್ತೆ. ಅದು ಯಾವ ತರ ಮಾಡ್ಕೊಂಡ್ರಿ ನೀವು ಸರ್? ಪೂರ್ವ ತಯಾರಿ ನಿಜ. ಅದಕ್ಕೆ ಆ ಭೂಮಿ ಗೊಬ್ಬರ ಅಂದ್ರೆ ಈ ಫರ್ಟಿಲೈಸೇಷನ್ ಏನು ಬೇಡಲ್ಲ ಸರ್, ಕೆಮಿಕಲ್ಸ್ ಏನು ಬೇಡಲ್ಲ. ನಾನು ಮಾಡಿದ್ದೆ ಏನು ಸರ್ ಅಂತಂದ್ರೆ, ಈ ಔಷಧಿ ಸಸ್ಯಗಳನ್ನ ಬೆಳಿಬೇಕಂದ್ರೆ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕಂತ ಅನಿಸಿದಾಗ ನನಗೆ ಅನಿಸಿದ್ದು, ಸಾವಯವ ಅಂತಂದ ತಕ್ಷಣ ಅದು ಒಂದು ಸರ್ಟಿಫಿಕೇಶನ್ ಆದ್ಮೇಲೆ ಸಾವಯವ, ಒಂದು 3 ವರ್ಷ ಅಂತ ಬೇಕು ಸರ್ ಅದಕ್ಕೆ. ಅದ್ರ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದ ಭೂಮಿಗಳು ಏನು ಸರ್ ಅಂತಂದ್ರೆ, ಬೀಳು ಬಿದ್ದಿದ್ದ ಭೂಮಿಗಳು ಮಾಡ್ಕೊಂಡೆ ಸರ್. ಸುಮಾರು ಒಂದು 35-40 ವರ್ಷದಿಂದ ಬೀಳು ಬಿದ್ದಿದ್ದು, ಒಂದು ಆಮೇಲೆ ಇನ್ನೊಂದು 16 ಎಕರೆ, ಒಂದು 8-10 ವರ್ಷದಿಂದ ಬೀಳು ಬಿದ್ದಿದ್ದು, ಒಂದು ಮಲ್ಲನಕೆರೆ ಮಠ ಅಂತಿದೆ ಸರ್, ಆ ಮಠದ ಭೂಮಿನ ಇದು ಮಾಡ್ಕೊಂಡು. ಅಲ್ಲಿ ಏನಾಗುತ್ತೆ ಅಂದರೆ, ಸಾವಯವಕ್ಕಾಗಿ ನಾವು ಹೆಚ್ಚಿಂದ ಏನು ಮಾಡೋದೇ ಅವಶ್ಯಕತೆ ಇರಲ್ಲ ಸರ್, ಆ ಭೂಮಿಗಳಲ್ಲೇ ನ್ಯಾಚುರಲ್ ಆಗಿ ಅದು ಇದ್ದೇ ಇರುತ್ತೆ. ಆಮೇಲೆ ಈ ನಾನು ಆಯ್ಕೆ ಮಾಡಿಕೊಂಡಿದ್ದು ಬೆಳೆಗಳಿಗೆ ಯಾವುದೇ ಇದು ಬೇಕಾಗಿಲ್ಲ ಸರ್, ಅದು ನ್ಯಾಚುರಲ್ ಆಗಿ ಅಲ್ಲಿ ನಾನು ಮಾಡಿದ್ದೇನಿಲ್ಲ ಸರ್, ಭೂಮಿನೇ ಆ ಥರ ಇರುತ್ತೆ. ಆಮೇಲೆ ಆ ಸಂಬಂಧಪಟ್ಟ ಭೂಮಿಗಳಿಗೆ ಈ ಭೂಮಿಯಲ್ಲಿ ಏನು ಬೆಳಿಬಹುದು ಅಂತಂದೇಳಿ ಆ ತಜ್ಞರನ್ನ ಕರೆಸ್ಕೊಂಡು ಅವ್ರು ಏನು ಈ ಭೂಮಿಲಿ ಇಂಥದ್ದು ಬೆಳೆಯುತ್ತೆ ಅಂತಂದಾಗ ಅದನ್ನು ನಾನು ಬೆಳೀತಾ ಇದ್ದೀನಿ ಸರ್. ಈಗ ನಾನು ಬೆಳೀತಿರೋ ಬೆಳೆಗಳು ತುಳಸಿ, ಈ ಮಿಂಟ್ ಅಂತ ಬೆಳೀತಾ ಇದ್ದೀನಿ ಸರ್. ಆಮೇಲೆ ಸೊಪ್ಪಿಗಾಗಿ ನುಗ್ಗೆ ಬೆಳೀತಾ ಇದ್ದೀನಿ ಸರ್. ಆಮೇಲೆ ಒಂದೆಲಗ ಅಂತಂದೇಳಿ ಈಗ ಪ್ರಾರಂಭದಲ್ಲಿ ಅಂತಿದ್ದೀನಿ ಸರ್. ಆಮೇಲೆ ಡಾಕ್ಟರ್ ದಿಲೀಪ್ ಕುಮಾರ್ ಅಂತೇಳಿ ಅವ್ರು ನಮಗೆ ಕೆಲವೊಂದು ಔಷಧೀಯ ಸಸ್ಯಗಳನ್ನ ಬೆಳೆಯೋಕೆ ನಮ್ಗೆ ಇದು ಮಾಡ್ತಾರೆ, ಒಂದು 2 ಎಕರೆ ಅವ್ರು ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ ಸರ್. ಆ ಬೆಳೆಗಳು ಬೇಕಂದರೆ ಅದು ಚಿತ್ರಕ ಅಂತಂದೇಳಿ, ಪಾರಿಜಾತ, ಸಾಲಪಾನಿ, ಬೃಹತಿ, ವಸು, ಅಗ್ನಿಮಂತ, ಪಾಟಲ, ಅಂಕೋಲ, ಬಿಲ್ವ ಅಂತಂದೇಳಿ ಇವು ನಮ್ಮ ಭಾಗದಲ್ಲಿ ಚೆನ್ನಾಗಿ ಬೆಳೀತಾವೆ ಅಂತಂದೇಳಿ ಅವರು ಬಂದು ಇದು ಮಾಡಿದ್ಮೇಲೆ ಅವ್ರದ್ದು ಬೆಳೆಯನ್ನು ಬೆಳೀತಿದ್ವಿ ಸರ್. ಈಗ ಸುಮಾರು 8 ವರ್ಷ ಆಯಿತು ಈ ಔಷಧೀಯ ಸಸ್ಯಗಳ ಪಾಲನೆ? ಒಂದು 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು ಸರ್. ಈ ಎಲ್ಲ ಬೆಳೆಗಳು ಇತ್ತಿತ್ತಲಾಗಿ ಇದಾಗಿದೆ ಸರ್. ತುಳಸಿನ ಬೆಳೀತಾ ಇದ್ದೀನಿ ಸರ್, ತುಳಸಿನ ಒಂದು 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದು ಮಿಂಟ್ ಅನ್ನೋದನ್ನ 1 ವರ್ಷದಿಂದ ಮಾಡಿದ್ದೀನಿ ಸರ್. ಇವೆಲ್ಲ ಇತ್ತಿತ್ತಲಾಗಿ ಮಾಡ್ತಾ ಇದ್ದೀನಿ ಸರ್. ಇವಾಗ ಈ ಔಷಧೀಯ ಸಸ್ಯಗಳ ಪಾಲನೆ ನೀವು ಶುರು ಮಾಡಿದ್ರಿ, ತುಳಸಿ ಬೆಳೆಯಲಿಕ್ಕೆ ಶುರು ಮಾಡಿದ್ರಿ, ಮಿಂಟ್ ಬೆಳೆಯಲಿಕ್ಕೂ ಶುರು ಮಾಡಿದ್ರಿ 3 ವರ್ಷದಿಂದ ಈಚೆಗೆ.

ಇರುವಾಗ ಹತ್ತಿಯ ಬಿಡದೆ ಬಿತ್ತಬೇಕು, ಹತ್ತಿಯ ಬಿಡದೆ ಬಿತ್ತಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ನೀವೇ ಶೋ ಸ್ಟಾಪರ್, ನಿಮ್ಮ ಸ್ಟೈಲ್ ನೋಡಿ ಇಡೀ ಪ್ರಪಂಚವೇ ವಾವ್ ಅನ್ನುತ್ತಿದೆ. ಎದೆ ಜಲ್ಲೆನಿಸುವ ಸಂತಸ ನಿಮಗಾಗಿ ಕಾಯುತ್ತಿದೆ. ರೆಡಿಯಾಗಿ ಈ ಬೇಸಿಗೆಯಲ್ಲಿ ನಿಮ್ಮ ಅಡ್ವೆಂಚರ್ ಅನ್ನು ಮಾರುತಿ ಸುಜುಕಿ ಸ್ವಿಫ್ಟ್ ಜೊತೆಗೆ ಪ್ಲಾನ್ ಮಾಡಿ. ಇದರೊಂದಿಗೆ ಪಡೆಯಿರಿ 31,000 ಅದ್ಭುತವಾದ ಆಫರ್ಸ್ ಕೂಡ. ಹಾಗಿದ್ದಲ್ಲಿ ಈ ವರ್ಷ ಸಂತೋಷಕ್ಕೆ ಮಿತಿ ಇಲ್ಲ. ಹೊಚ್ಚ ಹೊಸ ಸ್ವಿಫ್ಟ್ ನಿಮ್ಮೊಂದಿಗೆ ಇದ್ದಾಗ. ಷರತ್ತುಗಳು ಅನ್ವಯ. ಭಾರತ ಮೇ ಅತ್ಯಂತ ಗರ್ಮಿ ಜಾನ್ಲೇವಾ ಸಾಬಿತ್ ಹೋ ರಹಿ ಹೈ. जलवायु परिवर्तन, शहरीकरण, ईंधन का अत्यधिक उपयोग और पेड़ों का कटना भी इसका कारण है और भविष्य में गर्मी बदतर होगी. लू बेहद खतरनाक है और ज्यादातर लोग इस बात से अनजान हैं कि यह जानलेवा हो सकती है. गर्मी से बुजुर्ग, गर्भवती महिलाएं, बच्चे, बीमार लोग, मजदूर, बेघर और झोपड़पट्टी में रहने वाले लोग ज्यादा प्रभावित होते हैं, पर इसका असर किसी को भी हो सकता है. याद रखें, इलाज कराने से अच्छा रोकथाम जरूरी है. गर्मी के कारण तबीयत खराब हो तो तुरंत डॉक्टर या चिकित्सालय का संपर्क करें. आपके हित में तत्पर एनडीएमए. ರೈತ ಬಂಧುವರೇ, ಈಗ ಒಂದು ರೈತ ಗೀತೆಯನ್ನು ಕೇಳ್ಕೊಂಬರೋಣ. ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ರಾಜ್ಕುಮಾರ್ ಹಾಗೂ ಸಂಗಡಿಗರಗಳ ಧ್ವನಿಯಲ್ಲಿ ನಂಬಿ ಕೆಟ್ಟವರೆಲ್ಲವೂ ಮಣ್ಣನ್ನ ಎಂಬ ಗೀತೆಯನ್ನು ಆಲಿಸಿದಿರಿ. ಧೂಪ್ ಮೇ ಅಧಿಕ ಪರಿಶ್ರಮ ಕರ್ನೆ ಸೇ ಜಾನ್ ಲೇವಾ ಲೂ ಲಗ್ನೆ ಕಾ ಖತರಾ ಹೈ. ಇಸ್ಕೆ ಲಕ್ಷಣ ಪಹಚಾನಿಯೇ: ತೇಜ್ ಬುಖಾರ್, ಉಲ್ಟಿ ಉಬ್ಕಾಯಿ, ಕಮ್ಜೋರಿ, ಎಂಠನ್, ಚಕ್ಕರ್, ಮಾನಸಿಕ ತೌರ್ ಪರ್ ಅಸ್ತ್ ವ್ಯಸ್ತ್ ಹೋನಾ, ಸಾಂಸ್ ಲೇನೆ ಮೇ ಕಠಿನಾಯಿ ಯಾ ಬೇಚೈನಿ, ತೇಜ್ ಧಡ್ಕನ್, ಸೀನೆ ಮೇ ದರ್ದ್, ಬೇಹೋಶಿ